ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಆಕಾಶವಾಣಿ ಕಾರವಾರ. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಸುಧನ್ಮ ಮೋಕ್ಷ. ಭಾಗವತರು ಕೆ ದೇವಿಪ್ರಕಾಶ್ ರಾವ್ ಕಟೀಲು, ಮದ್ದಳೆ ರಾಜೇಶ್ ಐ ಕಟೀಲು, ನಿರೂಪಣೆ ಶ್ರೀವತ್ಸ ಭಟ್ ಕಾರ್ಕಳ. ಕೇಳಿ ಸುಧನ್ಮ ಮೋಕ್ಷ ಯಕ್ಷಗಾನ ಪ್ರಸಂಗದಿಂದಾಯ್ದ ಯಕ್ಷಗಾನದ ಹಾಡುಗಳನ್ನ. ಪ್ರಸಂಗದಿಂದ ಆಯ್ದ ಕೆಲವು ಸನ್ನಿವೇಶಗಳು. ಶ್ರೀಹರಿಯನ್ನು ಕಾಣುವ ಉದ್ದೇಶದಿಂದ ತುರಗವನ್ನು ಬಂಧಿಸಿದ ಚಂಪಕಾವತಿಯ ರಾಜ ಹರಿಭಕ್ತ ಹಂಸಧ್ವಜನು ಸರ್ವರಿಗೂ ಯುದ್ಧಕ್ಕೆ ಸಿದ್ಧರಾಗಲು ಆಜ್ಞಾಪಿಸುತ್ತಾನೆ. ತಪ್ಪಿದಲ್ಲಿ ತಪ್ತ ತೈಲದ ಭಾಂಡಕ್ಕೆ ಹಾಕುವ ಆಜ್ಞೆಯನ್ನು ವಿಧಿಸುತ್ತಾನೆ. ಇದನ್ನು ಕೇಳಿದ ಸುಧನ್ವನು ಜನನಿ ಸೋದರಿಯರಿಂದ ಬೀಳ್ಕೊಟ್ಟು ತನ್ನ ರಾಣಿಯಾದ ಪ್ರಭಾವತಿಯ ಅಂತಃಪುರಕ್ಕೆ ಬರುತ್ತಾನೆ. ಜನನಿ ಸೋದರಿಯ ಬೀಳ್ಕೊಳ್ಳು ಸುಧನ್ವನು ತನ್ನಯ ಮಂದಿರ ಕೈ ತರುತ್ತೀರೆ ತನ್ನಯ ಮಂದಿರ ಕೈ ತರುತ್ತಿರೆ ಅನಿತರುಳ್ ಆತನ ರಾಣಿ ಪ್ರಭಾವತಿಯೋ ಸರ್ವಸನ್ನದ್ಧನಾಗಿ ಹೊರಟ ಸುಧನ್ವನು ಪ್ರಭಾವತಿಯ ಅಂತಃಪುರಕ್ಕೆ ಬಂದಾಗ ಅವನನ್ನು ಕಂಡ ಪ್ರಭಾವತಿಯು ಆಶ್ಚರ್ಯದಿಂದ ಈ ರೀತಿಯಾಗಿ ಪ್ರಶ್ನಿಸುತ್ತಾಳೆ. Thank you. ಪ್ರಭಾವತಿಯ ಪ್ರಶ್ನಾವಳಿಗೆ ಸುಧನ್ವನು ಈ ರೀತಿಯಾಗಿ ಪ್ರತ್ಯುತ್ತರವನ್ನು ನೀಡುತ್ತಾನೆ. ನಳಿನಾಕ್ಷಿ ವೀರನಾದ ಪಾರ್ಥನೊಂದಿಗೆ ಸೆಣಸುವುದಕ್ಕಾಗಿ ಹೋಗುತ್ತಿದ್ದಾನೆ ಎಂದು ತಿಳಿದ ಪ್ರಭಾವತಿಯು ಪತಿಗೆ ಬುದ್ಧಿಯ ಮಾತನ್ನು ಈ ರೀತಿಯಾಗಿ ಹೇಳುತ್ತಾಳೆ. ಸಂತ ಸಾಧಿಸ

ತಾಯೇ.